ಹೇಗಿದ್ದಾರೆ ನಿಮ್ಮಸ್ತೆ? ಯಾವ ಆಸ್ಪತ್ರೆಗೆ ಸೇರಿಸಿದ್ರಿ? ಈಗ ಹುಷಾರಾಗ್ತಾ ಇದಾರೆ ಕಣೆ, ಡಾಕ್ಟ್ರು ದೇವರ ಹಾಗೆ ಬಂದು ಸಹಾಯ ಮಾಡಿದ್ರು. ಅಂದ್ರೆ ದುಡ್ಡು ಕಾಸು ಏನು ಖರ್ಚಿಲ್ಲ ಅನ್ನು? ಸರ್ ಯಾಕೆ ಹೇಳ್ದೆ, ನಮ್ಮತ್ತೆ ನಾ ಚೆಕಪ್ಗೆ ಅಂತ ಕರ್ಕೊಂಡು ಹೋದಾಗ ಡಾಕ್ಟರ್ ಮತ್ತೆ ಆಸ್ಪತ್ರೆ ಸಿಬ್ಬಂದಿ ABARK ಕಾರ್ಡ್ ಮಾಡಿಸೋದಕ್ಕೆ ಸಹಾಯ ಮಾಡಿದ್ರು. ಅದು ಈ ಪ್ರಯೋಜನಕ್ಕೆ ಬಂತು. ABARK ಕಾರ್ಡ್ ಮಾಡಿಸೋಕೆ ಏನೆಲ್ಲ ದಾಖಲೆ ಬೇಕು? ಆಧಾರ್ ಕಾರ್ಡು, BPL APL ಕುಟುಂಬಕ್ಕೆ ಪಡಿತರ ಚೀಟಿ ಇದ್ರೆ ಆಯ್ತು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯಾಕ್ರಿ ನಿನ್ನೆ ವಾಕಿಂಗ್ ಬರಲಿಲ್ಲ? ಅಯ್ಯೋ ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಸುಸ್ತಾಗ್ಬಿಟ್ಟಿತ್ತು. ನೀವು ಎರಡನೇ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ವಾ? ಫಸ್ಟ್ ಡೋಸ್ ತಗೊಂಡಿದ್ದೀನಿ, ಸಾಕು ಬಿಡಿ, ಏನಾಗೋದಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ, BP ಶುಗರ್ ಇರೋರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಬನ್ನಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಸೆಕೆಂಡ್ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. BP ಶುಗರ್ ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಬೆನ್ನು ಹೊರಗೆ ಸಂಬಂಧಿಸಿದ ಆರೋಗ್ಯದ ಸಮಸ್ಯೆಗಳು ಮತ್ತು ಪರಿಹಾರ ಇದರ ಮುಂದುವರಿದ ಭಾಗ ಮಾತನಾಡುತ್ತಾರೆ ಶಿವಮೊಗ್ಗದ ನರರೋಗ ತಜ್ಞರಾದ ಡಾಕ್ಟರ್ ಶಶಾಂಕ್ ಎ. ಕೇಳುಗರಿಗೆಲ್ಲ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ನರರೋಗ ತಜ್ಞರಾದಂತಹ ಡಾಕ್ಟರ್ ಶಶಾಂಕ್ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗವನ್ನು ಕೇಳಿದ್ದೀರಿ. ಅದೇ ಮಾತುಕತೆಯ ಮುಂದುವರೆದ ಭಾಗವನ್ನು ಈಗ ಪ್ರಸಾರ ಮಾಡುತ್ತಿದ್ದೇವೆ. ಇವರೊಂದಿಗೆ ಈ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು MA ಸುದರ್ಶನ. ಅದು ಆಶ್ಚರ್ಯ ಅಲ್ಲ ಡಾಕ್ಟರ್, ಇದು ಈ ತರ ನೀವು 3 ತಿಂಗಳಾದ್ಮೇಲೆ. ಇನ್ ಕೆಲವರಿಗೆ ನಾನು ನೋಡಿದ್ದೀನಿ ಮೆದುಳು ಆಪರೇಷನ್ ಆಗ್ಬಿಡುತ್ತೆ, ಆದಾಗ ಅವನ ಒಂದು ಮುಖದ ಒಂದು ರೂಪ ಏನಿತ್ತು ಮುಂಚೆ ಅದು ಒಂಥರ ವಿಕಾರ ಅಂತ ನಾನು ಹೇಳಲಾರೆ, ತುಂಬಾ ಚೇಂಜಸ್ ಕಾಣುತ್ತಲ್ಲ ಇದು. ಅದು ಕೆಲವು ಆಪರೇಷನ್ಗಳಲ್ಲಿ ಆ ರೀತಿ ಆಗತ್ತೆ. ಈಗ ನಾನು ಹೇಳಿದಾಗೆ ಏನು ಮೆದುಳಿನ ಚಿಪ್ ತೆಗೆದು ಇಟ್ಟು 3 ತಿಂಗಳಾದ್ಮೇಲೆ ತಲೆ ಊತ ಕಮ್ಮಿ ಆದ್ಮೇಲೆ ವಾಪಸ್ ಹಾಕೋದು ಅಂತ ಹೇಳಿದ್ನಲ್ಲ, ಈ ಆಪರೇಷನ್ನಲ್ಲಿ ನಿಮಗೆ ಶುರುನಲ್ಲಿ ಇಲ್ಲಿ ಒಳಗೆ ಹೋದಾಗೆ ಎಲ್ಲ ಕಾಣ್ತಿರತ್ತೆ, ಆದರೆ ಕೂದಲೆಲ್ಲ ಬಂದಮೇಲೆ ಅದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. 3 ತಿಂಗಳಾದ್ಮೇಲೆ ವಾಪಸ್ ತಲೆ ಚಿಪ್ ಹಾಕಿದ್ಮೇಲೆ ನಾರ್ಮಲ್ ಫೇಷಿಯಲ್ ಫೀಚರ್ಸ್ ಕೂಡ ಬರುತ್ತೆ. ಸೊ ಇನ್ನು ಕೆಲವರಿಗೆ ನಾವು ಹೇರ್ ಪ್ರಿಸರ್ವಿಂಗ್ ಸರ್ಜರಿ ಅಂತ ಮಾಡ್ತೀವಿ. ಕೆಲವರಿಗೆ ನಾವು ಟ್ಯೂಮರ್ ಎಲ್ಲ ಆಪರೇಷನ್ ಎಲ್ಲ ಮಾಡಬೇಕಾದ್ರೆ ತಲೆ ಕೂದಲನ್ನ ಉಳಿಸಿ ಅದನ್ನು ಮಾಡುವಂಥ ರೀತಿಯ ಆಪರೇಷನ್ನು ಕೂಡ ನಾವು ಪ್ಲಾನ್ ಮಾಡ್ಕೊತೀವಿ. ಸೊ ಇದೆಲ್ಲದನ್ನು ಕೂಡ ಮಾಡಿಬಿಟ್ಟು ಜಾಸ್ತಿ ಮುಖವನ್ನು ಹಾಳು ಮಾಡದೇ ಇದ್ದಂಗೆ ಮಾಡೋ ರೀತಿನೂ ಕೂಡ ಇವಾಗ ಬಂದಿದೆ. ಮುಖ್ಯವಾದ ವಿಚಾರ ಬೆನ್ನು ಹುರಿಗೆ ಸಂಬಂಧಪಟ್ಟ, ಅದಕ್ಕೆ ಬರೋಣಂತೆ. ಬೆನ್ನು ಹುರಿ ಅಂತ ಹೇಳಿದ್ರೆ ಜನಗಳಲ್ಲಿ ಒಂದು ಭಾವನೆ ಇದೆ, ಆಪರೇಷನ್ ಏನೋ ಮಾಡಿಸ್ಬೋದು, ಸಕ್ಸಸ್ ಆದರೆ ಪರವಾಗಿಲ್ಲ, ಸಕ್ಸಸ್ ಆಗಲಿಲ್ಲ ಅಂತಂದ್ರೆ ಅಲ್ಲ ಲೈಫ್ ಲಾಂಗ್ ಅವನು ಮಲಕಂಡೇ ಇರಬೇಕು ಅಂತ. ಇದು ಅಲ್ಲ, ಇದು ಇದು ಈವನ್ ಬರೀ ಜನಗಳಲ್ಲೇ ಅಲ್ಲ, ಇನ್ನು ಸುಮಾರಷ್ಟು ಜನ ಡಾಕ್ಟರ್ಗಳಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಆಲೋಚನೆ ಇದೆ. ಬೇರೆ ಡಾಕ್ಟರ್ ಅಲ್ಲ, ಈವನ್ ನಾನು ನಮ್ಮ ತಂದೆಯವ್ರ ಜೊತೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವ್ರನ್ನೂ ಕೂಡ ಎಷ್ಟೊಂದು ಜನ ಪೇಷಂಟ್ಗಳಿಗೆ ಆಪರೇಷನ್ ಬೇಕಾ ಅನ್ನೋ ಒಂದು ಮನೋಭಾವ ಅವ್ರಿಗೂ ಕೂಡ ಇದೆ. ಆದರೆ ಇವಾಗ ಸುಮಾರಷ್ಟು ಆಪರೇಷನ್ನಿನ ಟೆಕ್ನಿಕ್ಸ್ ಬದಲಾಗಿದೆ, ಒಳ್ಳೊಳ್ಳೆ ಇನ್ಸ್ಟ್ರೂಮೆಂಟ್ಸ್ ಬಂದಿದೆ, ಮೈಕ್ರೋಸ್ಕೋಪ್ ಇದೆ, ಹಾಗೂ ಬೇರೆ ಬೇರೆ ಎಂಡೋಸ್ಕೋಪ್ ಅನ್ನೋ ಒಂದು ಟೆಕ್ನಿಕ್ಸ್ ಎಲ್ಲ ಇದೆ, ಕೀ ಹೋಲ್ ಸರ್ಜರೀಸ್ ಇದೆ. ಒಳ್ಳೆ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳಿರೋದ್ರಿಂದ ನಾವು ಮುಂಚೆ ಏನಿತ್ತು ಅದೇ ಆಪರೇಷನ್ನ ಇವಾಗ ಇನ್ನೂ ಚೆನ್ನಾಗಿ ಮಾಡಿ ಆದಷ್ಟು ಬೆನಿಫಿಟ್ನ ಪೇಷೆಂಟ್ಗಳಿಗೆ ಕೊಡ್ಬೋದು. ಆ ಏನು ಮುಂಚೆ ಕಲ್ಪನೆ ಇತ್ತು, ಬೆನ್ನು ಹುರಿಯುವ ಆಪರೇಷನ್ ಒಮ್ಮೆ ಆದಮೇಲೆ ಅದು ಯಾವತ್ತಿಗೂ ಸರಿ ಹೋಗೋದಿಲ್ಲ, ಕಾಲು ಕಳ್ಕೊಂಡ್ಬಿಡ್ತೀವಿ, ಅದು ಎಲ್ಲದೂ ಕೂಡ ಇವಾಗ ನಾನು ಆಲ್ಮೋಸ್ಟ್ ಸುಳ್ಳು ಅಂತಲೇ ಹೇಳ್ಬೋದು. ಆ ಥರದ್ದಿದ್ರೆ ಮುಂಚೆನೆ ನಾವೇ ಹೇಳ್ತೀವಿ ಇದು ಬೇಡ ನಿಮಗೆ ಆಪರೇಷನ್ನು, ಇದರಿಂದ ನಿಮಗೆ ಆಗಲ್ಲ ಅಂತ. ಆದರೆ ಸುಮಾರು ಕೆಲವು ಆಪರೇಷನ್, ಫಾರ್ ಎಕ್ಸಾಂಪಲ್ ಡಿಸ್ಕ್ ಆಪರೇಷನ್ ಅಂತ, ಏನು ಲಂಬಾರ್ ಡಿಸ್ಕ್ ಅಲ್ಲಿ 100 ಲಿ 98% ಜನಕ್ಕೆ ಏನೂ ತೊಂದರೆ ಆಗೋದಿಲ್ಲ, 2 ದಿನದಲ್ಲಿ ಮನೆಗೆ ಹೋಗ್ತಾರೆ. ಯಾಕಂದ್ರೆ ನಮ್ಮ ಅಷ್ಟು ಒಳ್ಳೆ ಮೈಕ್ರೋಸ್ಕೋಪ್ ಇದೆ, ಆ ಥರದ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಅದನ್ನ ನಾವು ಡಿಸ್ಕನ್ನ ನಾವು ತೆಗೆದಾಗ ಬರೀ ಒಂದೇ ದಿನದಲ್ಲೇ ಕಳಿಸೋ ಒಂದು ಸಾಧ್ಯತೆನೂ ಇದೆ, ಮ್ಯಾಕ್ಸಿಮಮ್ ಅಂದ್ರೆ 2 ಅಥವಾ 3 ದಿನದಲ್ಲಿ ನಾವು ಮನೆಗೂ ಕಳಿಸ್ಬೋದು. ಇದರಿಂದ 100 ಲಿ 98% 98% ಜನ ಆರಾಮಾಗಿ ಮನೆಗೆ ಹೋಗ್ತಾರೆ. ಸೊ ಬರೀ ಅದೊಂದೇ ಅಲ್ಲ, ಈವನ್ ನಾವು ಕತ್ತಿಂದ ಆಪರೇಷನ್ ಆಗಿರ್ಬೋದು, ಬ್ಯಾಕ್ ಥೊರಾಕ್ಸಿಂದ ಆಪರೇಷನ್ ಆಗಿರ್ಬೋದು, ಎಲ್ಲದನ್ನು ಕೂಡ ಇವಾಗ ನಾವು ಒಳ್ಳೆ ರಿಸಲ್ಟ್ಸ್ ಅನ್ನು ಕೊಡಕ್ಕೆ ಸಾಧ್ಯ ಆಗ್ತಿದೆ. ಯಾಕೆ ಅಂತಂದ್ರೆ ಥ್ಯಾಂಕ್ಸ್ ಟು ದ ಟೆಕ್ನಾಲಜಿ, ಒಂದು ಮೈಕ್ರೋಸ್ಕೋಪು ಹಾಗೂ ಬಂದಿರತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಎಲ್ಲದನ್ನು ಕೂಡ ಇದು ಈ ಒಂದು ಒಳ್ಳೆ ರಿಸಲ್ಟ್ಸ್ಗೆ ಹೆಲ್ಪ್ ಮಾಡಿದೆ. ಬೆನ್ಹುರಿ ಸಾಮಾನ್ಯ ಯಾಕೆ ಡ್ಯಾಮೇಜ್ ಆಗುತ್ತೆ? ಬೆನ್ಹುರಿ ಡ್ಯಾಮೇಜ್ ಅಥವಾ ಬೆನ್ಹುರಿ ತೊಂದರೆಗಳು ಅಂತ ಬಂದಾಗ ಮುಖ್ಯವಾಗಿ 5 ರೀತಿ ನಾವು ನೋಡ್ತೀವಿ. ಒಂದು ಕಂಜನೈಟಲ್, ಕಂಜನೈಟಲ್ ಅಂತ ಅಂದ್ರೆ ಜನ್ಮತಃ ಬಂದಿರತಕ್ಕಂಥ ಕಾಯಿಲೆಗಳು. ಎರಡನೇದು ಟ್ರಾಮಾ, ಟ್ರಾಮಾ ಅಂತ ಅಂದ್ರೆ ಪೆಟ್ಟು ಬಿದ್ದಾಗೋ ತೊಂದರೆಗಳು, ಆಟ ಆಡಬೇಕಾದ್ರೆ, ಆಕ್ಸಿಡೆಂಟ್ ಆದಾಗ, ಇಲ್ಲ ಏನೋ ಕಾಲ್ ಜಾರ್ ಬಿದ್ದಾಗ, ಏನೇ ಆದಾಗ ಪೆಟ್ಟಾಗಿ ಬರೋ ತೊಂದರೆಗಳು. ಮೂರನೇದು ಇನ್ಫೆಕ್ಷನ್. ಈಗ ಹೆಂಗೆ ಇನ್ಫೆಕ್ಷನ್, ಟ್ಯೂಬರ್ಕ್ಯುಲೋಸಿಸ್ ಇಂಡಿಯಾದಲ್ಲಿ ಬಹಳ ಜಾಸ್ತಿ ಇದೆ, ಬೆನ್ಹುರಿಗೂ ಕೂಡ ಟ್ಯೂಬರ್ಕ್ಯುಲೋಸಿಸ್ ಇನ್ಫೆಕ್ಷನ್ ತಗಲೋದು ತುಂಬಾನೇ ಜಾಸ್ತಿ. ಟ್ಯೂಬರ್ಕ್ಯುಲೋಸಿಸ್ ಒಂದೇ ಅಲ್ಲ, ಬೇರೆ ಆಗಿರ್ತಕ್ಕಂಥ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿರ್ಬೋದು, ಇನ್ಯಾವುದೋ ಇನ್ಫೆಕ್ಷನ್ ಆಗಿರ್ಬೋದು, ಅದೆಲ್ಲದೂ ಕೂಡ ಬೆನ್ಹುರಿ ಮೇಲೆ ಬೀಳ್ಬೋದು. ನಾಲ್ಕನೇದು ಏನು ಹೇಳ್ತೀವಿ, ಟ್ಯೂಮರ್. ಟ್ಯೂಮರ್ ಅಂತ ಅಂದರೆ ಕ್ಯಾನ್ಸರ್, ಕ್ಯಾನ್ಸರ್ ಅಥವಾ ಟ್ಯೂಮರ್ ಕೂಡ ಬೆನ್ನುರಿಗೆ ಹರಡ್ಬೋದು. ಐದನೇದು ಡಿಜೆನರೇಟಿವ್ ಅಂತ ಹೇಳ್ತೀವಿ. ಡಿಜೆನರೇಟಿವ್ ಅಂತ ಅಂದರೆ ನಾವು ವಯಸ್ಸಾದ ಹಾಗೆ ಬೆನ್ನುರಿಗೆ ಬರೋ ತೊಂದರೆಗಳು, ಅದು ಕೂಡ ಬರುತ್ತೆ. ಸೊ ಬರೀ ಬೆನ್ನುರಿ ಅಲ್ಲ, ಶರೀರದ ಯಾವುದೇ ಆರ್ಗನ್ ತಗೊಳ್ಳಿ, ಈ ಐದರಲ್ಲಿ ನಾವು ನೋಡ್ತೀವಿ. ಮೂಲತಃ ಜನ್ಮತಃ ಬಂದಿರತಕ್ಕಂಥ ತೊಂದರೆಗಳು ಕಂಜನೈಟಲ್, ಎರಡನೇದು ಟ್ರಾಮಾ ಪೆಟ್ಟು ಬಿದ್ದಾಗೋದು, ಮೂರನೇದು ಇನ್ಫೆಕ್ಷನ್, ನಾಲ್ಕನೇದು ಟ್ಯೂಮರ್, ಐದನೇದು ಡಿಜೆನರೇಟಿವ್ ಅಂದರೆ ವಯಸ್ಸಾಗಿ ಬರೋ ಕಾಯಿಲೆಗಳು. ಸೊ ಈ ಥರ ತೊಂದರೆಗಳು ಬೆನ್ನುರಿಗೆ ಬರೋಕ್ಕೆ ಸಾಧ್ಯತೆ ಇರುತ್ತೆ. ರೋಗಿ ಬಂದಾಗ ಅವರು ಯಾವ ಗುಂಪಲ್ಲಿ ಇದ್ದಾರೆ ಅಂತ ನೋಡಿಬಿಟ್ಟು ಆ ಗುಂಪಿಗೆ ತಕ್ಕಂಥ ಕಾಯಿಲೆಗಳು ಏನೇನಿದೆ ಅಂತ ನೋಡಿ ಅದನ್ನು ನಾವು ಡಯಾಗ್ನೋಸ್ ಮಾಡ್ತೀವಿ, ಅದಕ್ಕೆ ತಕ್ಕಂಥ ಟ್ರೀಟ್ಮೆಂಟನ್ನು ಕೊಡ್ತೀವಿ. ಈಗ ಕಂಜನೈಟಲ್ ಅಂತ ಬಂದರೆ, ಅಂದರೆ ಹುಟ್ಟಿದಿಂದಲೇ ಬರೋ ಕಾಯಿಲೆಗಳು ಅಂತ ಬಂದರೆ, ಕೆಲವರಿಗೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅಂತ ಬರುತ್ತೆ. ನ್ಯೂರಲ್ ಟ್ಯೂಬ್ ಅಂತ ಅಂದರೆ ಬೆನ್ಹುರಿ ನಾವು ಆಗಬೇಕಾದ್ರೆ ಆ ಬೆನ್ನು ಸರಿಯಾಗಿ ಆಗಬೇಕು, ಸರಿಯಾಗಿ ಆಗಿಲ್ಲ ಅಂತಂದರೆ ಬೆನ್ನು ಮೂಳೆ ಸರಿಯಾಗಿ ಕೂಡ್ಕೊಂಡಿರಲ್ಲ, ಒಳಗಡೆ ಇರೋ ಸ್ಪೈನಲ್ ಕಾರ್ಡ್ ಹೊರಗಡೆ ಬಂದಿರತ್ತೆ, ಇಲ್ಲಾಂತಂದರೆ ಸ್ಪೈನಲ್ ಕಾರ್ಡು ಸರಿಯಾಗಿ ಬೆಳವಣಿಗೆ ಆಗಿರಲ್ಲ, ಇನ್ನು ಕೆಲವರಿಗೆ ತಲೆ ಮತ್ತು ಸ್ಪೈನಲ್ ಕಾರ್ಡ್ ಜಾಗದಲ್ಲಿ ತೊಂದರೆ ಆಗಿರುತ್ತೆ, ಅದನ್ನು ಕಿಯರಿ ಮಾಲ್ಫಾರ್ಮೇಷನ್ ಅಂತ ಹೇಳ್ತೀವಿ. ಇದೆಲ್ಲದನ್ನು ಕೂಡ ಕೆಲವೊಮ್ಮೆ ಪ್ರೆಗ್ನೆನ್ಸಿನಲ್ಲೂ ಕಂಡುಹಿಡಿಬೋದು, ಅಲ್ಲ ಮಗು ಹುಟ್ಟಾದ ಮೇಲೂ ಕೂಡ ಸುಮಾರಷ್ಟೆಲ್ಲ ಇದಕ್ಕೆಲ್ಲ ಟ್ರೀಟ್ಮೆಂಟ್ ಇರುತ್ತೆ. ಎರಡನೇದು ಅದೇ ನೀವು ಹೇಳಿದಾಗೆ ಕಾಲ್ ಜಾರಿ ಬೀಳೋದು, ಪೆಟ್ಟು ಬಿದ್ದಾಗ, ರೋಡ್ ಆಕ್ಸಿಡೆಂಟ್ ಆದಾಗ, ಆವಾಗಲೂ ಕೂಡ ನಾವು ಕೆಲವರಿಗೆ ನಾವು ಆಪರೇಷನ್ ಇಲ್ಲದೆ ಬರೀ ಬೆಲ್ಟಲ್ಲಿ ಕೂಡ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ತುಂಬ ಡ್ಯಾಮೇಜ್ ಆದಾಗ ಆಪರೇಷನ್ ಕೂಡ ನಾವು ಸಜೆಸ್ಟ್ ಮಾಡ್ತೀವಿ. ಮೂರನೇದು ನಮ್ಮದು ಇನ್ಫೆಕ್ಷನ್ ಅಂತ ಬಂದಾಗ ಅವ್ರಿಗೂ ಕೂಡ ಬೆನ್ನೋವು ಬರುತ್ತೆ, ಅವ್ರಿಗೂ ಕೂಡ ಜ್ವರ ಎಲ್ಲ ಬರುತ್ತೆ, ಅದನ್ನು ನಾವು ಡಯಾಗ್ನೋಸ್ ಮಾಡಿದಾಗ ಅದಕ್ಕೆ ತಕ್ಕಂಥ ಆ್ಯಂಟಿಬಯೋಟಿಕ್, ಆ್ಯಂಟಿಟ್ಯುಬರ್ಕ್ಯುಲರ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರೆ ಅವರು ಕೂಡ ಸರಿ ಹೋಗ್ತಾರೆ. ನಾಲ್ಕನೇದು ಟ್ಯೂಮರ್ ಅಂತ ಬಂದಾಗ ಬೆನ್ನುಹುರಿಗೆ ಆಗುವಂಥ ಟ್ಯೂಮರ್ಗಳಿದೆ, ಇಲ್ಲಾಂದ್ರೆ ಕೆಲವೊಮ್ಮೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ರೀನಲ್ ಆಗಿರ್ಬೋದು, ಅಲ್ಲಿಗೆ ಹರಡುತ್ತೆ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಆಗುತ್ತೆ. ಐದನೇದು ಡಿಜೆನರೇಟಿವ್. ಡಿಜೆನರೇಟಿವ್ ಅಂದರೆ ನಾವು ಮುಂಚೆ ಹೇಳಿದಾಗೆ ಡಿಸ್ಕಿನ ತೊಂದರೆಗಳು, ಹೇಗೆ ನಿಮಗೆ ನೆಲದ ಮೇಲೆ ಕೂರಕ್ಕಾಗಲ್ಲ, ಮಂಡಿ ನೋವು ಅಂತ ಬರುತ್ತೆ ವಯಸ್ಸಾದ್ಮೇಲೆ, ಅದೇ ರೀತಿ ವಯಸ್ಸಾದ್ಮೇಲೆ ಬೆನ್ನಿಗೂ ಕೂಡ ತೊಂದರೆಗಳು ಬರುತ್ತೆ. ಯಾಕಂದರೆ ಮಂಡಿ ನೋವು ಒಂದೇ ಜಾಯಿಂಟು, ಬೆನ್ನಲ್ಲಿ ಕತ್ತಿಂದ ಹಿಡಿದು ಕೆಳಕ್ಕೆ ತನಕ ಆಲ್ಮೋಸ್ಟ್ 24 ಜಾಯಿಂಟ್ ಇರುತ್ತೆ. ಸೊ ಅಷ್ಟು ಜಾಯಿಂಟಿಗೂ ತೊಂದರೆ ಬಂದಾಗ ಬೆನ್ನೋವು ವಯಸ್ಸಾದ್ಮೇಲೆ ಶುರುವಾಗುತ್ತೆ. ತುಂಬ ವಯಸ್ಸಾದ್ಮೇಲೆ ಬೆನ್ನು ಬಾಗಿದೆ ಅಂತ ಹೇಳ್ತಾರೆ, ನೀವು ಹೇಳೋದು ಅದು ಒಂದು ಕಾರಣ, ಅದನ್ನು ಡಿಜೆನರೇಟಿವ್ ಅಲ್ಲೇ ಬರುತ್ತೆ. ಅದನ್ನು ನಾವು ಡಿಜೆನರೇಟಿವ್ ಕೈಫೋಸಿಸ್ ಅಥವಾ ಡಿಜೆನರೇಟಿವ್ ಸ್ಕೋಲಿಯೋಸಿಸ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ಕಂಜನೈಟಲ್ ಜನ್ಮತಃನೂ ಕೂಡ ಕೆಲವು ಮಕ್ಕಳಿಗೆ ತೊಂದರೆ ಇರುತ್ತೆ ಅವರಿಗೆ. ಡಾಕ್ಟರ್, ಆ ಥರದ್ದು ಕೆಲವು ಕೇಸ್ ಏನಾಗುತ್ತೆ ಅಂದ್ರೆ ಮಗು ಹುಟ್ಟು ಬಿಡತ್ತೆ, ಪಾಪ ಮಗು ಹುಟ್ಟಾಗ ಡಾಕ್ಟರ್ ಹೇಳ್ತಾರೆ ಇಲ್ಲ ಈ ಮಗು ಇನ್ನು ಬದುಕಿರೋ ಅಷ್ಟು ದಿನವೂ ಮಲ್ಕೊಂಡೇ ಇರಬೇಕಾಗತ್ತೆ, ಕಷ್ಟ ಈ ತರದಿದ್ರೆ ಎಲ್ಲ ಬೆಳವಣಿಗೆ ಆಗತ್ತೆ, ಆದರೆ ಪರಿಸ್ಥಿತಿ ಆ ರೀತಿ ಆಗತ್ತೆ, ಹೇಳಕ್ ಆಗಲ್ಲ ಅಂತ. ಅದು ನೀವು ಹೇಳೋದು ಈ ಒಂದು ಇದು ಹೆರಿಡಿಟರಿಯಿಂದ ಬರುವಂತ ಅಥವಾ ಹತ್ತಿರದ ಸಂಬಂಧಿಕರಲ್ಲಿ ಮದುವೆ ಆಗೋದ್ರಿಂದ ಈ ರೀತಿಯ ಒಂದು ತೊಂದರೆಗಳನ್ನ ಕಾಣ್ತೇವೋ ಹೇಗಿದೆ? ಮೊದಲಿಗೆ ನಾವು ಹಂಗಾದ್ರೆ ಕಂಜನೈಟಲ್ ಡಿಸೀಸಸ್ ಬಗ್ಗೆ ಮಾತಾಡೋದಾದ್ರೆ, ಈ ಕಂಜನೈಟಲ್ ಡಿಸೀಸ್ ಅಂದ್ರೆ ಜನ್ಮತಃ ಬರೋ ರೋಗಗಳು, ಕೆಲವೊಮ್ಮೆ ತಾನಾಗಿ ಬರುತ್ತೆ, ಇಲ್ಲ ಅಂತಂದ್ರೆ ಹೆರಿಡಿಟರಿಯಿಂದನೂ ಬಂದಿರಬಹುದು ಕೆಲವು ಕಾಯಿಲೆಗಳು, ಇನ್ ಕೆಲವು ಕಾಯಿಲೆಗಳು ಸಂಬಂಧದಲ್ಲಿ ಮದುವೆ ಆದಾಗ್ಲೂ ಬರುತ್ತೆ. ಸೊ ಹಾಗಾಗಿ ಈ ಸಂಬಂಧದಲ್ಲೂ ಮದುವೆ ಆಗಿಲ್ಲ, ಮನೆಯಲ್ಲೂ ಯಾರಿಗೂ ಬೆನ್ನುಹುರಿ ತೊಂದರೆ ಇಲ್ಲ, ಮಗು ಪ್ರೆಗ್ನೆನ್ಸಿ ಎಲ್ಲದೂ ನಾರ್ಮಲ್ ಇತ್ತು, ಆದರೆ ಹುಟ್ಟಾದ್ಮೇಲೆ ತೊಂದರೆ ಬಂತು ಅಂದರೆ ಅದು ಯಾವ ರೀತಿ ತೊಂದರೆ ಏನಾಗಿದೆ ಅಂತ ನಾವು ನೋಡಬೇಕು. ಉದಾಹರಣೆಗೆ ಏನಾದರೂ ಮಗುಗೆ ಟೆದರ್ಡ್ ಕಾರ್ಡ್ ಅಂತ ಇದೆಯಾ, ಸ್ಪೈನ್ ಏನಾದರೂ ಸರಿಯಾಗಿ ಬೆಳವಣಿಗೆ ಆಗಿಲ್ವಾ, ಅಥವಾ ಮೆನಿಂಗೋ ಮೈಲೋಸೀಲ್ ಅಂತ ಹೇಳ್ತೀವಿ ಅದೇನಾದರೂ ಇದೆಯಾ, ಇಲ್ವಾ ಕೇರಿ ಮಾಲ್ಫಾರ್ಮೇಷನ್ ಇದೆಯಾ, ಅಥವಾ ಸ್ಕೋಲಿಯೋಸಿಸ್ ಅಂತ ಹೇಳ್ತೀವಿ. ಮಕ್ಕಳು 8 ವರ್ಷ 9 ವರ್ಷ ತನಕ ನಾರ್ಮಲ್ ಇರ್ತಾರೆ, ಆದರೆ ಅವ್ರ ಬೆಳವಣಿಗೆ ಜಾಸ್ತಿ ಆದಾಗ, ಅಡಾಲೆಸೆಂಟಿಗೆ ಬಂದಾಗ ಬೆನ್ನು ಹುರಿ ಒಂದು ಕಡೆಗೆ ಹೋಗೋಕೆ ಶುರು ಆಗುತ್ತೆ, ಅವರು ಬೆನ್ನೆಲ್ಲ ಒಂಥರ ಅಡ್ಡಕ್ಕೆ ಹೋಗೋ ಹಾಗೆ ಶುರು ಆಗುತ್ತೆ, ಅದನ್ನು ನಾವು ಅಡಾಲೆಸೆಂಟ್ ಇಡಿಯೋಪತಿಕ್ ಸ್ಕೋಲಿಯೋಸಿಸ್ ಅಂತ ಹೇಳ್ತೀವಿ. ಈ ಟೈಮಲ್ಲಿ ನಾವು ಅದಕ್ಕೆ ಇಮಿಡಿಯೇಟ್ ಆಗಿ ನಾವು ಅವರಿಗೆ ಒಂದು ಬೆಲ್ಟ್ ಕೊಟ್ಟು ಅಥವಾ ಬ್ರೇಸಿಂಗ್ ಕೊಟ್ಟು ಅವ್ರ ಬೆಳವಣಿಗೆ ಮುಗಿಯೋ ತನಕ ನಾವು ಅದನ್ನ ಕಂಟಿನ್ಯೂ ಮಾಡಿದ್ರೆ ಸುಮಾರಷ್ಟು ಜನ ಸರಿ ಹೋಗ್ತಾರೆ. ಈವನ್ ಸಣ್ಣಲ್ಲೂ ಕೂಡ 1 ವರ್ಷದ 2 ವರ್ಷದ ಮಕ್ಕಳಿಗೂ ಕೂಡ ಸುಮಾರಷ್ಟು ಚೇಂಜಸ್ ಮಾಡೋದ್ರಿಂದ ಸ್ಪೈನ್ ನಾರ್ಮಲ್ ಆಗಿ ಗ್ರೋತ್ ಆಗ್ಬೋದು. ಇನ್ನೂ ಆಗ್ತಿಲ್ಲ, ಇನ್ನೂ ತುಂಬಾನೇ ತೊಂದರೆ ಕೊಡ್ತಿದೆ ಅಂದ್ರೆ ಕೆಲವು ತೊಂದರೆಗಳಿಗೆ ಆಪರೇಷನ್ ಕೂಡ ಸಾಧ್ಯತೆ ಇದೆ, ಆಪರೇಷನ್ ಮಾಡು ಕೂಡ ನಾವು ಸರಿ ಮಾಡಬಹುದು. ಈ ಬೆನ್ನು ಹುರಿ ಅನ್ನೋದು ಅದನ್ನ ಶಾಕ್ ಅಬ್ಸರ್ವರ್ ಅಂತ. ಖಂಡಿತ ಹೌದು, ಖಂಡಿತ ಹೌದು. ಯಾಕೆ ಅಂತಂದ್ರೆ ಎರಡು ಮೂಳೆಗಳ ಮಧ್ಯದಲ್ಲಿ ಒಂದು ಡಿಸ್ಕ್ ಅಂತ ಏನಿರುತ್ತೆ, ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ಕಾರಿಂದ ಶಾಕ್ ಅಬ್ಸರ್ವರ್. ಅದು ನೀವು ಹಾರದಾಗ ಬಿದ್ದಾಗ ಎಲ್ಲದೂ ಕೂಡ ಅದು ಪ್ರೆಷರ್ ನ ತಡ್ಕೊಳತ್ತೆ. ಒಂದ್ ಪಕ್ಷ ಪೂರ್ತಿ ಅದು ಯಕೊಟ್ಟೋಗಿತ್ತು ಕೆಟ್ಟೋಗಿತ್ತು ಅಂತಾನೆ ಇಟ್ಕೊಂಡ್ಬಿಡಿ, ಅದನ್ನ ಪೂರ್ತಿ ರೀಪ್ಲೇಸ್ ಮಾಡಕ್ ಆಗಲ್ವಾ ಡಾಕ್ಟ್ರೆ? ಇಲ್ಲ, ನೀ ಜಾಯಿಂಟ್ ತರ ನೀವು ಇದನ್ನ ಕಂಪ್ಲೀಟ್ ರೀಪ್ಲೇಸ್ಮೆಂಟ್ ಮಾಡಿ ಹೊಸ ಜಾಯಿಂಟ್ ಹಾಕ್ತೀವಿ ಅಂತ ಬೆನ್ಹುರಿನಲ್ಲಿ ಆಗೋದಿಲ್ಲ. ಇದರಲ್ಲಿ ಏನೇ ಇದ್ರು ನೀವೇನ್ ಮಾಡಬಹುದು, ನರಗಳ ಮೇಲೆ ಒತ್ತಡ ಏನ್ ಬಿದ್ದಿರತ್ತೆ. ಈಗ ನಾವು ಮೊದಲನೇದು ನಾನು ಕಂಜನೈಟಲ್ ಅನ್ನ ಸಂಪೂರ್ಣವಾಗಿ ಹೇಳಿದೆ ನಿಮಗೆ. ಇವಾಗ ನೆಕ್ಸ್ಟ್ ನಾವು ಡಿಜನರೇಟಿವ್ ಅಂತ ಹೋಗೋಣ. ನೀವು ಕೇಳ್ತಿರೋ ಪ್ರಶ್ನೆ ಡಿಜನರೇಟಿವ್ ಸ್ಪೈನಿನ ತೊಂದರೆಗಳಿಗೆ ಬೀಳತ್ತೆ. ಡಿಜನರೇಟಿವ್ ಸ್ಪೈನ್ ಅಂತ ಅಂದ್ರೇನು, ವಯಸ್ಸಾದ ಹಾಗೆ ನಮ್ಮ ಬೆನ್ನುಹುರಿಯಲ್ಲಿರೋ ಡಿಸ್ಕಿನ ತೊಂದರೆ ಆಗ್ಬಿಟ್ಟು ನರಗಳ ಮೇಲೆ ಮೂಳೆ ಮೂಳೆ ಕೂತಿರತ್ತೆ. ಹಾಗಾಗಿ ಅವ್ರಿಗೆ ಏನಾಗತ್ತೆ, ಒಂದು ಡಿಸ್ಕ್ ಪ್ರಾಬ್ಲಮ್ ಆಗ್ಬಹುದು, ಅಥವಾ ಎರಡನೇದು ಲಂಬಾರ್ ಕೆನಾಲ್ ಸ್ಟಿನೋಸಿಸ್ ಅಂತೀವಿ, ಅಂದ್ರೆ ನಿಂತ್ಬಿಟ್ಟು ಒಂದು 100 ಮೀಟರ್ ನಡೆದ ತಕ್ಷಣ ಅವ್ರಿಗೆ ಬೆನ್ನಿಂದ ಕಾಲಿಗೆ ನೋವು ಹೋಗಕ್ ಶುರು ಆಗತ್ತೆ, ಅವ್ರಿಗೆ ಬಗ್ಗುದ್ರೆ ನೋವು ಬರುತ್ತೆ, ಕೂತ್ರೆ ನೋವು ಬರುತ್ತೆ, ಅದನ್ನ ಲಂಬಾರ್ ಕೆನಾಲ್ ಸ್ಟಿನೋಸಿಸ್ ಅಂತೀವಿ. ಮೂರನೇದು ಡಿಜನರೇಟಿವ್ ಅಲ್ಲಿ ಒಂದು ಬೆನ್ನು ಹುರಿ ಒಂದ್ ಕಡೆಗೆ ಹೋಗಕ್ ಶುರು ಆಗತ್ತೆ, ಅದನ್ನ ಡಿಜನರೇಟಿವ್ ಸ್ಕೋಲಿಯೋಸಿಸ್ ಅಂತ ಹೇಳ್ತೀವಿ. ಈ ಎಲ್ಲ ತೊಂದರೆಗಳಿಗೂ ನಾವು ಮೊದಲೇನ್ ಮಾಡ್ತೀವಿ, ಅವ್ರಿಗೆ ಫಸ್ಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತಂದ್ರೆ ಸ್ವಲ್ಪ ತೂಕ ಕಮ್ಮಿ ಮಾಡ್ಕೊಬೇಕು, ಅವರು ವೇಟ್ ಕಮ್ಮಿ ಮಾಡಬೇಕು, ಬ್ಯಾಕ್ ಮಸಲ್ಸ್ ಅನ್ನ ಸ್ಟ್ರಾಂಗ್ ಮಾಡ್ಕೊಬೇಕು, ಫಿಸಿಯೋಥೆರಪಿ ಮಾಡಬೇಕು, ಆಮೇಲೆ ಮಾತ್ರೆಗಳನ್ನ ಕೊಟ್ಟವ್ರನ್ನ ಸರಿ ಮಾಡಕ್ಕೆ ಟ್ರೈ ಮಾಡ್ತೀವಿ. ಇದಾದ್ರೂ ಆಗ್ತಿಲ್ಲ ಅಂತ ಅಂದ್ರೆ ನಾವು ಕೆಲವೊಮ್ಮೆ ರೆಡ್ ಫ್ಲಾಗ್ ಸೈನ್ಸ್ ಅನ್ನ ನೋಡ್ತೀವಿ. ಈಗ 100ರಲ್ಲಿ 1 80-90 ಜನಕ್ಕೆ ಬೆನ್ನು ತೊಂದರೆ ಇದ್ದೇ ಇರುತ್ತೆ. ಎಲ್ರಿಗೂ ಕೂಡ ನಾವು ಮಾತ್ರೆನೂ ಬೇಡ ಏನೂ ಬೇಡ, 30 ದಿನದಲ್ಲಿ ತನ್ನಿಂದ ತಾನೇ ಸರಿ ಹೋಗುತ್ತೆ. ಸೊ ಯಾರಿಗೆ ಬೆನ್ನೋವು ಅಥವಾ ಬೆನ್ನೋವು 1 ತಿಂಗಳಿಗಿಂತ ಜಾಸ್ತಿ ಇದೆ ಅಂತವ್ರನ್ನ ಮಾತ್ರ ನಾವು ನಿಜವಾಗ್ಲೂ ಅವ್ರಿಗೆ ಎಕ್ಸ್ರೇನೋ ಅಥವಾ ಬೇರೆ ಏನಾದ್ರು ಟೆಸ್ಟ್ ಮಾಡಿಸ್ಬೇಕು. ಹಾಗಾದ್ರೆ ಬೆನ್ನೋವು ಬಂದ್ರೆ ನಾವು ಡಾಕ್ಟರ್ ಹತ್ರ ಹೋಗೋದ್ ಬೇಡ ಆ ತರದ ಪ್ರಶ್ನೆ ಅಲ್ಲ. ಯಾವಾಗ ಡಾಕ್ಟರ್ ಹತ್ರ ಹೋಗ್ಬೇಕು ಅಂದ್ರೆ ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಿ. ವಯಸ್ಸು 60 ವರ್ಷದ ದಾಟದವರಿಗೆ ಮೊದಲನೇ ಸತಿ ಬೆನ್ನೋವು ಬರ್ತಿದೆ ಅಂದ್ರೆ ನಾವು ಅದನ್ನ ಸೀರಿಯಸ್ ಆಗಿ ನೋಡಬೇಕು. ಯಾಕೆಂದ್ರೆ ಅವರಿಗೆ ಅಲ್ಲಿ ಟ್ಯೂಮರ್ ಇರಬಹುದು ಅಥವಾ ಬೇರೆ ಏನಾದರೂ ಆಗಿರ್ಬೋದು. ಇಲ್ಲ, ಬೆನ್ನೋವಿಂದ ಕಾಲು ನೋವಿಗೆ ಹೋಗ್ಬಿಟ್ಟು ಕಾಲಲ್ಲಿ ಏನಾದ್ರು ನಿಶಕ್ತಿ ಬರ್ತಿದೆ, ಉದಾಹರಣೆಗೆ ಪಾದದ ನಿಶಕ್ತಿ ಬಂತು, ಚಪ್ಪಲಿ ಹಾಕಕ್ಕಾಗ್ತಿಲ್ಲ, ಸ್ಪರ್ಶ ಹೋಗಿದೆ ಅಂದ್ರೆ ಅವಾಗ ನಾವು ಇಮಿಡಿಯೇಟ್ ಆಗಿ ಅವ್ರನ್ನ ನೋಡಬೇಕಾಗತ್ತೆ. ಮೂರನೇದು ಅವ್ರಿಗೇನಾದ್ರೂ ಜ್ವರ ಬಂದು ಅದ್ರ ಜೊತೆಗೆ ಬೆನ್ನೋವು ಬಂದಿದ್ರೆ ಅದನ್ನು ಕೂಡ ನಾವು ನೋಡಬೇಕು. ಇಲ್ಲ, ಪೆಟ್ಟುಬಿದ್ದು ಬೆನ್ನೋವಾಗಿದೆ ಅಂದ್ರು ಅದನ್ನು ನೋಡಬೇಕು. ಇಲ್ವೇ ಅವ್ರಿಗೆ ಬೇರೆ ಎಲ್ಲಾದ್ರೂ ಕ್ಯಾನ್ಸರ್ ಇದೆ, ಆವಾಗ ಬೆನ್ನೋವು ಅಂತಿದ್ದಾರೆ ಅಂದ್ರೆ ಅದನ್ನು ಕೂಡ ನೋಡಬೇಕು. ಅಕಸ್ಮಾತ್ ಇದು ಯಾವುದೂ ಇಲ್ಲ, ಉದಾಹರಣೆಗೆ 40 ವರ್ಷದವರು, ಸರ್ ಒಂದು 5 ದಿನದಿಂದ ಬೆನ್ನೋವಾಗಿದೆ ಅಂದ್ರೆ ಏನೂ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ನೀವು ಆಯುರ್ವೇದಿಕ್ಕೂ ಮಾಡಬೇಡಿ, ಏನೂ ಮಾಡಬೇಡಿ. 3-4 ವಾರದಲ್ಲಿ ಬೆನ್ನಿನ ನೋವು ತನ್ನಿಂದ ತಾನೇ ಸರಿ ಹೋಗುತ್ತೆ. 80-90% ಜನಕ್ಕೆ ಬೆನ್ನೋವು ಇದು ತೊಂದರೆನೇ ಇದೆ. ಸೊ ನಾನೇನು ಹೇಳಿದ್ದು, ರೆಡ್ ಫ್ಲಾಗ್ ಸೈನ್ಸ್ ಇದ್ದಾಗ ಮಾತ್ರ ನಾವು ಈ ಡಿಜನರೇಟಿವ್ ಡಿಸೀಸಸ್, ನಾನು ಏನು ಹೇಳಿದೆ, ಡಿಸ್ಕ್ ಆದರೂ ಆಗಲಿ, ಲಂಬಾರ್ ಕೆನಾಲ್ ಸ್ಟಿನೋಸಿಸ್ ಆರು ಆಗಲಿ, ಸ್ಕೋಲಿಯೋಸಿಸ್ ಆರು ಆಗಲಿ, ಈ ಒಂದು ತೊಂದರೆಗಳಿಗೆ ನಾವು ಅವಾಗ ಒಂದು ಮಾತ್ರೆ ಕೊಟ್ಟು ಟ್ರಯಲ್ ನೋಡ್ತೀವಿ. ಅದಾಗಿಲ್ಲ ಅಂದರೆ ಫಿಸಿಯೋಥೆರಪಿ ಟ್ರೈ ಮಾಡ್ತೀವಿ. ಅದು ವರ್ಕ್ ಆಗ್ತಿಲ್ಲ ಅಂದರೆ ಆವಾಗ ಎಕ್ಸ್ರೇ ಮತ್ತು MRI ಮಾಡಿ ನೋಡಿ ಏನು ತೊಂದರೆ ಇದೆ. 4 ವಾರಕ್ಕಿಂತನೂ ಜಾಸ್ತಿ ತುಂಬ ನೋವು ಬರ್ತಿದೆ, ಕಾಲಲ್ಲಿ ಸೆಳೆತ ಬರ್ತಿದೆ ಅಂದರೆ ಅವಾಗ ನಾವು ಅವರಿಗೆ ಆಪರೇಷನ್ ಅನ್ನು ಕೂಡ ಸಜೆಸ್ಟ್ ಮಾಡ್ತೀವಿ. ಒಂದು ಮನೆ ಅಂತ ಹೇಳಿದ್ರೆ ಹಲವಾರು ಸದಸ್ಯರುಗಳು ಇರ್ತಾರೆ, ಅವರಲ್ಲಿ ಒಂದು ಪ್ರೀತಿ ಇದ್ದ ಹಾಗೆ ವೈಷಮ್ಯನೂ ಇರುತ್ತೆ. ದ್ವೇಷಗಳನ್ನು ಮಾಡೋದನ್ನು ನಾವು ಕಾಣ್ತೇವೆ. ಅಥವಾ ಅನಾವಶ್ಯಕವಾದಂತಹ ಒಂದು ಒಬ್ಬರು ಮೇಲೊಬ್ರು, ನಾನು ಮೇಲೂ ತಾನು ಮೇಲೂ ಅನ್ನೋ ಒಂದು ಮೇಲಾಟಗಳಿರ್ತವೆ. ಇದೆಲ್ಲ ಆಗಿ ಕೊನೆಯಲ್ಲಿ ಅವನು ಎಲ್ಲೋ ಒಂದು ಕಡೆ ಒಂದು ಕೀಳರಿಮೆ ಅಥವಾ ನಾನು ಸೋತು ಹೋದೆ ಈ ಒಂದು ಅನಾವಶ್ಯಕ ಹೋರಾಟಗಳಲ್ಲಿ ಅನ್ನೋ ಒಂದು ಭಾವನೆ ಬಂದಾಗ ಆತನ ಮನಸ್ಸಿನ ಮೇಲೆ ಅದು ಅಗಾಧವಾಗಿ ಪರಿಣಾಮ ಬೀರುತ್ತೆ. ಈ ಪರಿಣಾಮ ಬೀರಿದ್ದೂ ಸಹ ಒಂದು ರೀತಿಯಲ್ಲಿ ಈ ನೋವುಗಳ ರೂಪದಲ್ಲಿ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆಯಾ? ಖಂಡಿತ ಸಾಧ್ಯ ಇದೆ. ಕೆಲವರಿಗೆ ಆಂಗ್ಸೈಟಿ ಆಗಿರ್ಬೋದು, ಇಲ್ಲಾಂತಂದ್ರೆ ಬಾಡಿ ಡಿಪ್ರೆಷನ್ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಸೈಕ್ಯಾಟ್ರಿ ತೊಂದರೆ ಇದ್ರೂ ಕೂಡ ಅದು ನೋವಿನ ರೂಪದಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಇದಕ್ಕೆ ನಾವು ಸೊಮಟೈಸೇಷನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಈ ಮಾನಸಿಕ ತೊಂದರೆಗಳು ಕೆಲವು ರೀತಿ ನಮಗೆ ನೋವಿನ ರೀತಿಯಲ್ಲೂ ಕೂಡ ಕಾಣಬಹುದು. ಆದರೆ ಎಲ್ರಿಗೂ ಅದೇ ರೀತಿ ತೊಂದರೆ ಇದೆ ಅಂತ ಹೇಳಲಿಕ್ಕೆ ಕಷ್ಟ ಆಗತ್ತೆ. ನಾನು ಮುಂಚೆ ಹೇಳಿದಾಗೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಬೆನ್ನುಹುರಿ ತೊಂದರೆಯವರು ಬಂದ್ರೂ ನಾವು ಅವರಲ್ಲಿ ಈ ಥರದ್ದು ರೆಡ್ ಫ್ಲಾಗ್ ಸೈನ್ಸ್ ಇದೆಯಾ ಅಂತ ನೋಡ್ತೀವಿ. ಅದು ಇಲ್ಲ ಅಂತ ಅಂದರೆ ನಾವು ಅವರಿಗೆ ಬೇರೆ ಟ್ರೀಟ್ಮೆಂಟ್ ಕೊಟ್ಟು ಈ ರೀತಿಯಾಗಿರ್ತಕ್ಕಂಥ ಬೇರೆ ಸೈಕಿಯಾಟ್ರಿಸ್ಟ್ಗಳನ್ನು ಕೂಡ ಕನ್ಸಲ್ಟ್ ಮಾಡಿ ನಾವು ಅವ್ರನ್ನ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಇನ್ನೂ ಹೆಚ್ಚಿನ ಒಂದು ಎಕ್ವಿಪ್ಮೆಂಟ್ಸ್ ತರಿಸ್ಬೇಕು ಅನ್ನೋದೇನಾರ ಇದೆಯಾ ಡಾಕ್ಟ್ರೆ? ಏಕೆಂದ್ರೆ ನೀವು ನಿಮಾನ್ಸ್ ಮಾದರಿ ಅಂತ ಹೇಳಿದ್ರಿ, ಅದೊಂದು ದೊಡ್ಡ ಸಮುದ್ರ ಅದು. ಹೌದು, ಅದೇ ರೀತಿಯಾಗಿ ಮಾಡಬೇಕು. ಇವಾಗ ಸದ್ಯಕ್ಕೆ ಏನು ಮಾಡಬೇಕು, ಆ ಎಕ್ವಿಪ್ಮೆಂಟ್ಸ್ ಎಲ್ಲದು ಇದೆ. ಉದಾಹರಣೆ ಮೈಕ್ರೋಸ್ಕೋಪ್ ಇದೆ, ಅದಕ್ಕೆ ಬೇರೆ ಮಾಡಬೇಕಾಗಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ಗಳೆಲ್ಲ ಇದೆ, ಸರಿಯಾದ ಕರೆದಂಥ ಆಪರೇಷನ್ ಥಿಯೇಟರ್ ಇದೆ, ತುಂಬ ಸ್ಟೆರೈಲ್ ಆಗಿರ್ತಕ್ಕಂಥ ಆಪರೇಷನ್ ಥಿಯೇಟರ್ ಇದೆ. ಇನ್ನು ಬಿಟ್ಟು ಮುಂದೆ ನಾವು ಯೋಚನೆ ಮಾಡಿ ತರಬೇಕಾಗಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಅಂದರೆ ನ್ಯೂರೋ ನ್ಯಾವಿಗೇಷನ್ ಅಂತ ಹೇಳ್ತೀವಿ. ನ್ಯೂರೋ ನ್ಯಾವಿಗೇಷನ್ ಅಂತ ಅಂದರೆ ಈಗ ಹೇಗೆ ನಾವು GPS ಹಾಕೊಂಡು ಕಾರ್ ಡ್ರೈವ್ ಮಾಡ್ತೀವಿ, ಅದೇ ಥರ ನ್ಯೂರೋ ನ್ಯಾವಿಗೇಷನ್ ಮೆದುಳಲ್ಲೂ ಕೂಡ ನಮಗೆ ಎಲ್ಲಿ ಕಡೆಗೂ ಹೋಗ್ಲಿಕ್ಕೆ ಹೆಲ್ಪ್ ಮಾಡತ್ತೆ. ಸೊ ಅದನ್ನು ಕೂಡ ಇನ್ನು ಸ್ವಲ್ಪ ವರ್ಷಗಳಾದ್ಮೇಲೆ ನಾವು ಕೊಂಡ್ಕೊಬೇಕು ಅಂತ ಇದೀವಿ. ಸೊ ಇದೇ ಸುಮಾರಷ್ಟು ಇನ್ನು ಎಕ್ವಿಪ್ಮೆಂಟ್ಸ್. ಓಆರ್ಮ್ ಅಂತ ಬರ್ತದೆ, ನಾವು ಸ್ಪೈನಲ್ಲಿ ನಾವು ಸ್ಕ್ರೂಗಳಿಗೆಲ್ಲ ಹಾಕ್ಲಿಕ್ಕೆ ಅದು ಹೆಲ್ಪ್ ಆಗತ್ತೆ. ಆ ರೀತಿಯಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ನಾವು ನಿಧಾನಕ್ಕೆ ತಗೊಂಬೋದು. ಆದ್ರೆ ಸದ್ಯಕ್ಕೆ ಅದ್ರ ಅವಶ್ಯಕತೆ ಇಲ್ಲ. ಆ ಇನ್ಸ್ಟ್ರೂಮೆಂಟ್ಸ್ ಅನ್ನು ಉಪಯೋಗಿಸಿ ನಾವು ಏನು ರಿಸಲ್ಟ್ ಕೊಡಬೇಕು ಅದನ್ನು ನಾವು ಕೊಡುವಂತ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇವಾಗ ಆಲ್ರೆಡಿ ನಮ್ಮ ಹತ್ರ ಇದೆ. ಕೆಲವರಿಗೆ ಬರೀಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಬರೀತಾ ಇರ್ತಾರೆ, ಇದಕ್ಕಿದ್ದಂಗೆ ಅಕ್ಷರಗಳು ಗೋಜಲ್ ಗೋಜಲಾಗಿ ವಕ್ರವಕ್ರವಾಗಿ ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ, ಪೆನ್ ಹಿಡಿಯೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇದು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ರೀತಿಯ ಕಾಯಿಲೆಯೋ ಹೇಗೆ ಡಾಕ್ಟರ್? ಹೌದು, ಇದು ಕೂಡ ಅದಕ್ಕೆ ಸಂಬಂಧಪಟ್ಟದ್ದೇ ಆಗಿರ್ಬೋದು, ಅದನ್ನು ಕೂಡ ನಾವು ನೋಡಬೇಕಾಗತ್ತೆ. ಉದಾಹರಣೆಗೆ ಕೆಲವರಿಗೆ ಸರ್ವೈಕಲ್ ಸ್ಪಾಂಡೆಲೋಸಿಸ್ ಅಂತ ಹೇಳ್ತೀವಿ, ಅಂದರೆ ಈಗ ಹೇಗೆ ಕೆಳಭಾಗದಲ್ಲಿ ಲಂಬಾರ್ ತೊಂದರೆ ಅಂದರೆ ಕೆಳಬೆನ್ನಿನ ಭಾಗದ ತೊಂದರೆ ಇರುತ್ತೆ, ಅದೇ ರೀತಿ ಕತ್ತಿನ ತೊಂದರೆ ಬಂದವ್ರಿಗೂ ಕೂಡ ಕತ್ತಲ್ಲಿ ಸ್ಪೈನಲ್ ಕಾರ್ಡ್ ಮೇಲೆ ಒತ್ತಡ ಬಿದ್ದಾಗ ಅವರಿಗೆ ಕೈಯಿನ ತೊಂದರೆ, ಬಟ್ಟೆ ಹಾಕ್ಲಿಕ್ಕಾಗಲ್ಲ, ಗುಂಡಿ ಹಾಕ್ಲಿಕ್ಕಾಗಲ್ಲ, ತಲೆ ಬಾಚ್ಕೊಳ್ಲಿಕ್ಕಾಗಲ್ಲ, ಸರಿಯಾಗಿ ಕೈಯಲ್ಲಿ ಬರೀಲಿಕ್ಕಾಗಲ್ಲ, ಈ ರೀತಿಯಾಗಿರ್ತಕ್ಕಂಥ ತೊಂದರೆ ಎಲ್ಲ ಶುರುವಾಗತ್ತೆ. ಅದನ್ನ ಬರೀ ಇದು ಒಂದೇ ತೊಂದರೆಯಿಂದ ಬಂತ, ಇದು ಸ್ಪೈನಲ್ ಕಾರ್ಡಿಂದ ಬಂದಿರೋ ತೊಂದರೆನ, ಇಲ್ಲ ಮೆದುಳಿಂದ ಬಂದಿರೋ ತೊಂದರೆನ, ಇಲ್ಲ ಒಂದು ಪೆರಿಫರಲ್ ನರ್ವಿಂದ ಬಂದಿರೋ ತೊಂದರೆನ ಅಂತ ನಾವು ಪರೀಕ್ಷೆ ಮಾಡಿ ಹೇಳ್ತೀವಿ. ಕೆಲವರಿಗೆ ಪಾರ್ಕಿನ್ಸನ್ಸ್ ಇದ್ರೂ ಕೂಡ ಹ್ಯಾಂಡ್ ರೈಟಿಂಗ್ ವ್ಯತ್ಯಾಸ ಆಗ್ಲಿಕ್ಕೆ ಶುರು ಆಗುತ್ತೆ. ಇನ್ ಕೆಲವರಿಗೆ ಪೆರಿಫರಲ್ ನರ್ವ್, ಉದಾಹರಣೆಗೆ ಕಾರ್ಪಲ್ಟನಲ್ಲಿ ಇದ್ರು ಕೈಯಲ್ಲೆಲ್ಲ ಜುಮ್ ಜುಮ್ ಜುಮ್ ಅಂತಿರುತ್ತೆ, ಪೆನ್ ಹಿಡಿಲಿಕ್ಕಾಗಲ್ಲ, ಜುಮ್ ಅಂತಿರುತ್ತೆ, ಟೈಪ್ ಮಾಡ್ಲಿಕ್ಕಾಗಲ್ಲ, ಇದೆಲ್ಲ ತೊಂದರೆ ಅವರಿಗಿರತ್ತೆ. ಸೊ ನಮ್ಮಲ್ಲಿ ಬಂದು ನಾವು ನೋಡಿದಾಗ ಯಾವುದನ್ನ ನಾವು ಮಾತ್ರೆಯಲ್ಲಿ ಸರಿ ಮಾಡೋಕ್ಕಾಗ್ಬೋದು ಅದನ್ನ ನಾವು ನೋಡ್ತೀವಿ. ಮಾತ್ರೆಯಲ್ಲಿ ಸರಿ ಮಾಡೋಕ್ಕಾಗದೆ ಅವ್ರಿಗೇನಾದರೂ ತುಂಬ ಸೀರಿಯಸ್ ಇದೆಯಾ, ಆಪರೇಷನ್ ಬೇಕಾ, ಅದನ್ನು ಕೂಡ ನಾವು ಸಜೆಸ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಕತ್ತು ನೋವು ಅಂತ ಬಂದಿರೋರು ಮೂರು ಕ್ಯಾಟಗರಿನಲ್ಲಿ ಇರ್ತಾರೆ. ಒಂದು ಬರೀ ಕತ್ತು ನೋವು ಅಂತ ಬರ್ತಾರೆ, ಇನ್ನು ಕೆಲವರು ಕತ್ತು ನೋವು ಕೈಗೆ ಹೋಗ್ತಿದೆ ಅಂತ ಬರ್ತಾರೆ, ಇನ್ನು ಕೆಲವರು ಕತ್ತು ನೋವು ಜೊತೆಗೆ ನನಗೆ ನಡಿಲಿಕ್ಕೆ ತೊಂದರೆ ಆಗ್ತಿದೆ, ಇಲ್ಲ ನೀವು ಹೇಳ್ದಂಗೆ ನಂಗೆ ಬರೆಯೋಕ್ಕಾಗ್ತಿಲ್ಲ, ಪೆನ್ ಹಿಡಿಯೋಕ್ಕಾಗ್ತಿಲ್ಲ, ಗುಂಡಿ ಹಾಕ್ಲಿಕ್ಕಾಗ್ತಿಲ್ಲ, ಮೂತ್ರ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ಇದನ್ನ ಆವಾಗ ನಾವೇನಂತೀವಿ, ಕತ್ತು ನೋವು ಜೊತೆಗೆ ಸ್ಪೈನಲ್ ಕಾರ್ಡ್ ಮೇಲೆ ಅವ್ರಿಗೆ ಒತ್ತಡ ಬಿದ್ದಿದೆ ಅಂತ ಹೇಳ್ತೀವಿ, ಅದನ್ನು ನಾವು ಮೈಲೋಪತಿ ಅಂತ ಹೇಳ್ತೀವಿ. ಇದಕ್ಕೆ ಆಪರೇಷನಿನ ಅವಶ್ಯಕತೆ ಇರುತ್ತೆ. ಎಷ್ಟು ಬೇಗ ಮಾಡ್ತೀವೋ ಅಷ್ಟು ಬೇಗ ಒಳ್ಳೆಯದು, ಇಲ್ಲ ಅಂದರೆ ಅವರಿಗೆ ಇನ್ನೂ ಕೈಕಾಲು ನಿಶಕ್ತಿ ಬರುವಂಥ ಸಾಧ್ಯತೆ ಬಂದ್ಬಿಡತ್ತೆ. ಇನ್ನೊಂದು ಏನು, ಕತ್ತು ನೋವಿನಿಂದ ಕೈಗೆ ನೋವು ಹೋಗೋದನ್ನು ನಾವು ರ್ಯಾಡಿಕ್ಯುಲೋಪತಿ ಅಂತ ಹೇಳ್ತೀವಿ. ಯಾವುದೋ ಒಂದು ಡಿಸ್ಕ್ ಹೊರಗೆ ಬಂದು ಅವ್ರಿಗೆ ತೊಂದರೆ ಕೊಡ್ತಿರತ್ತೆ, ಆವಾಗ ಅದನ್ನು ಮಾತ್ರಲ್ಲೇ ನಾವು ಅವ್ರನ್ನ ಸರಿ ಮಾಡಕ್ ನೋಡ್ತೀವಿ. 4 ವಾರ ಮಾತ್ರೆ ಕೊಟ್ಟು ಅವ್ರು ಸರಿ ಆಗ್ತಿಲ್ಲ ಅಂದ್ರೆ ಆವಾಗ ನಾವು ಸ್ಕ್ಯಾನಿಂಗ್ ಅಲ್ಲಿ ನೋಡಿ ಅವರಿಗೆ ಆಪರೇಷನ್ ಅವಶ್ಯಕತೆ ಇದೆಯಲ್ಲ ಅಂತ ಹೇಳ್ತೀವಿ. ಬರೀ ಕತ್ನೋವು ಅಂತ ಬಂದಿರೋರಿಗೆ ಆದಷ್ಟು ಮಾತ್ರೆ ಮತ್ತು ಫಿಸಿಯೋಥೆರಪಿನಲ್ಲೇ ನಾವು ಸರಿ ಮಾಡಕ್ ನೋಡ್ತೀವಿ. ಸೊ ಹೀಗೆ ಒಂದು ಏನು ನೀವು ಕೇಳದ ಹಾಗೆ ಬರೀಲಿಕ್ಕೆ ಆಗ್ತಿಲ್ಲ ಅನ್ನೋದ್ರ ಒಂದು ತೊಂದರೆ ಹಿಂದೆ ನಮ್ಮ ತಲೆ ಇಷ್ಟು ಎಲ್ಲ ಯೋಚನೆ ಮಾಡಿ ಎಲ್ಲಿ ಏನ್ ತೊಂದರೆ ಇರಬಹುದು ಅಂತ ನೋಡಿ ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ಅನ್ನು ನಾವು ಹೇಳ್ತೀವಿ. ಕೆಲವರು ವಯಸ್ಸಾದವರು ಬೆಳಗ್ಗೆ ಮನೆ ಬಿಟ್ಟು ಹೋಗ್ತಿರ್ತಾರೆ, ಎಲ್ಲಿ ಹೋದ್ವಿ ಅನ್ನೋದು ಅವರು ಮರ್ತಿರ್ತಾರೆ. ಆ ನಿಜವಾದ ರಸ್ತೆ, ಅವ್ರ ಮನೆ ಎಲ್ಲಿದೆ, ಗುರುತು ತಪ್ಪುವಂಥದ್ದು ಇದೆಲ್ಲ ಕಾಣ್ತಾ ಇದ್ದೇವೆ. ಇದು ಒಂದು ರೀತಿ ಮೆದುಳು ವಯಸ್ಸಾದ ಮೇಲೆ ಬರುವಂತಹ ಕಾಯಿಲೆಯೋ ಅಥವಾ ವಯಸ್ಸಿಗಿಂತ ಮುಂಚೆ ಇರೋರಲ್ಲೂ ಕಾಣ್ತಾ ಇದೆಯೋ ಹೇಗೆ? ನೀವು ಹೇಳಿದಾಗೆ ನೀವು ಇದು ಆಲ್ಮೋಸ್ಟ್ ಡಿಮೆನ್ಷಿಯಾ ತರ ಬರುವಂತದ್ದು ತೊಂದರೆ. ಕೆಲವರಿಗೆ ಈಗ ವಯಸ್ಸಾದ್ಮೇಲೆ ಡಿಮೆನ್ಷಿಯಾ ಬಂದ್ರೆ ಆಲ್ಝೈಮರ್ಸ್ ಡಿಮೆನ್ಷಿಯಾ ಬೇರೆ ರೀತಿಯಾಗಿರುವಂತಹ ಡಿಮೆನ್ಷಿಯಾ ಅಂತ ನಮ್ಮ ನ್ಯೂರೋಲಜಿಸ್ಟ್ಗಳನ್ನು ನೋಡಿ ಡಯಾಗ್ನೋಸ್ ಮಾಡ್ತಾರೆ. ಇನ್ನು ಕೆಲವೊಮ್ಮೆ ತುಂಬಾ ಯಂಗ್ ಏಜ್ ಅಲ್ಲೇ ಈ ರೀತಿಯಾಗಿ ತೊಂದರೆ ಬಂತು ಅಂತಂದ್ರೆ ನಾವು ಅವರಿಗೆ ಸ್ಕ್ಯಾನ್ ಮಾಡಿ ಬ್ರೈನ್ ಅಲ್ಲಿ ಬೇರೆ ಏನಾದರೂ ತೊಂದರೆ ಇದೆಯಂತ ನೋಡಬೇಕಾಗತ್ತೆ. ಕೆಲವೊಮ್ಮೆ ಬ್ರೈನ್ ಟ್ಯೂಮರ್ ಆಗಿರೋರಿಗೂ ಕೂಡ ಈ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಶುರು ಆಗುತ್ತೆ. ಬ್ರೈನ್ ಟ್ಯೂಮರ್ ಅಲ್ಲಿ ಇತ್ತು ಅಂತಂದ್ರೆ ಆದಷ್ಟು ಬೇಗ ನಾವು ಅದನ್ನ ಡಯಾಗ್ನೋಸ್ ಮಾಡಿ ಟ್ರೀಟ್ ಮಾಡಬೇಕಾಗತ್ತೆ. ಬ್ರೈನ್ ಟ್ಯೂಮರ್ ಅಲ್ಲೂ ಸುಮಾರು ವಿಧಗಳಿದೆ. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಅಂತ ಇರುತ್ತೆ. ಗ್ರೇಡ್ ಮುಂಚೆ ನೀವು ಹೇಳಿದಾಗೇನೆ ಜನಕ್ಕೆಲ್ಲ ಇತ್ತು, ತಲೆಯಲ್ಲಿ ಒಂದ್ಸತಿ ಟ್ಯೂಮರ್ ಆದ್ರೆ ಆಪರೇಷನ್ ಆದ್ರೆ ಮುಗೀತು, ಅವ್ರಿನ್ನೇನು ಆಗೋದಿಲ್ಲ ಅಂತಕ್ಕಂತ ಒಂದು ಭಾವನೆ ಇತ್ತು. ಇವಾಗ ಅದು ಬದಲಾಗಿದೆ. ಗ್ರೇಡ್ 1, ಗ್ರೇಡ್ 2 ಟ್ಯೂಮರ್ಸ್ ನಾವು ಸರಿಯಾಗಿ ಸರ್ಜರಿ ಮಾಡಿ ಸರಿಯಾಗಿ ಅದನ್ನ ನೀಟಾಗಿ ಆಪರೇಟ್ ಮಾಡಿದ್ರೆ ರೋಗಿಗಳು 9-10 ವರ್ಷ ತನಕ ಆರಾಮಾಗಿರೋದನ್ನು ಕೂಡ ನಾವು ನೋಡಿದ್ದೀವಿ. ಇನ್ನು ಗ್ರೇಡ್ 4 ಟ್ಯೂಮರ್ ಅವರನ್ನು ಕೂಡ 3-4 ವರ್ಷಗಳು 4-5 ವರ್ಷಗಳು ಆರಾಮಾಗಿರೋದನ್ನು ಕೂಡ ನಾವು ನೋಡಿದ್ದೀವಿ. ಹಾಗಾಗಿ ಈ ಒಂದು ಏನು ತೊಂದರೆ ಅಂತ ನೀವು ಹೇಳ್ತಿರಲ್ಲ ಅದನ್ನ ನಾವು ಯಾವ ವಯಸ್ಸಿನಲ್ಲಿ ಬಂದಿದೆ, ಯಾರಲ್ಲಿ ಬಂದಿದೆ, ಹೇಗದು ಬಂತು, ಎಷ್ಟು ದಿನ ಆಗಿ ಬಂತು, ಹೇಗದು ಪ್ರೋಗ್ರೆಸ್ ಆಗ್ತಿದೆ ಅಂತೆಲ್ಲ ನಾವು ಅವರು ನೋಡಿ ಪರಿಶೀಲನೆ ಮಾಡಿದಾಗ ಅದಕ್ಕೆ ತಕ್ಕಂಥ ಡಯಾಗ್ನೋಸಿಸ್ ಅನ್ನು ಮಾಡ್ತೀವಿ. ತುಂಬಾ ಯಂಗ್ ಇಲ್ಲಿ ಬಂದಿರೋರಿಗೆ ಈ ತರ ಡಿಮೆನ್ಷಿಯಾ ಅಂತಾನು ಹೇಳಕ್ಕಾಗಲ್ಲ. ತುಂಬಾ ವಯಸ್ಸಾಗಿ ಬಂದಿರೋರಿಗೆ ಡಿಮೆನ್ಷಿಯಾಕ್ಕಾಗಿರ್ತಕ್ಕಂಥ ಅದಕ್ಕೆ ತಕ್ಕಂಥ ಟ್ರೀಟ್ಮೆಂಟ್ ಇರುತ್ತೆ. ನಾವು ಅದನ್ನ ನೋಡ್ಬಿಟ್ಟು ಸರಿಯಾಗಿರ್ತಕ್ಕಂಥ ಚಿಕಿತ್ಸೆ ಕೊಡ್ತೀವಿ. ಎಪಿಲೆಪ್ಸಿ ಇರ್ಬೋದು, ಡಿಮೆನ್ಷಿಯಾ ಇರಬಹುದು, ಅಥವಾ ನೀವು ಹೇಳತಕ್ಕಂತಹ ಬೇರೆ ರೀತಿಯ ಕಾಯಿಲೆಗಳಿಗೆ ಈಗ ಗ್ಯಾರಂಟಿಯಾಗಿ 100% ಅಂದ್ರೆ ನಮ್ಮ ದೃಷ್ಟವು ಸರಿ ಇರಬೇಕು ಅಂತ ಇಟ್ಕೊಳ್ಳಿ. ಈ ಒಂದು ಆಧುನಿಕ ವಿಜ್ಞಾನ ಪದ್ಧತಿನಲ್ಲಿ ನಾವು ಆರಾಮಾಗಿದ್ದೀವಿ ಅಂತ ಅನ್ನಿಸ್ಬೋದಾ ಡಾಕ್ಟರ್? ಖಂಡಿತ ಅನ್ನಿಸ್ಬೋದು. ಯಾಕೆ ಅಂತಂದ್ರೆ ಇದನ್ನೇ ನಾವು 40 ವರ್ಷಗಳ ಹಿಂದೆ ಯಾರಿಗಾದರೂ ಈ ಸ್ಟ್ರೋಕ್ ಆಗಿರ್ಬೋದು ಅಥವಾ ಎಪಿಲೆಪ್ಸಿ ಆಗಿರ್ಬೋದು ಅಥವಾ ಡಿಮೆನ್ಷಿಯಾ ಅಥವಾ ಬ್ರೈನ್ ಟ್ಯೂಮರ್ ಅಥವಾ ಸ್ಪೈನಿಂಗ್ ಪ್ರಾಬ್ಲಮ್ ಆಗಿದ್ದರೆ ಈ ಒಂದು ಕಾನ್ಫಿಡೆನ್ಸ್ ಅಲ್ಲಿ ನಾವು ಹೇಳಕ್ಕಾಗ್ತಿರ್ಲಿಲ್ಲ. ಈ ಕಳೆದ 40 ವರ್ಷದಲ್ಲಿ ನ್ಯೂರೋಸೈನ್ಸಸ್ ಅಂತ ಏನಿದೆ ಅದು ಬಹಳಷ್ಟು ಎತ್ತರಕ್ಕೆ ಬದಲಾಗಿದೆ. ನೀವು ಬೇರೆ ಟೆಕ್ನಾಲಜಿಗಳನ್ನು ಕಂಪೇರ್ ಮಾಡಿದ್ರೆ ಹೇಗೆ ಟೆಕ್ನಾಲಜಿ ಬಂದಿದೆ, ಈಗ ಮೊಬೈಲ್ ಫೋನ್ ಬಂದಿದೆ, ಹೇಗೆ ಟೆಕ್ನಾಲಜಿನೂ ಬದಲಾಗಿದೆಯಲ್ಲ, ಅದಕ್ಕಿಂತ ಹೆಚ್ಚು ವೇಗದಲ್ಲಿ ನ್ಯೂರೋಸೈನ್ಸಸ್ ಬದಲಾಗಿದೆ ಅಂತ ನಾನು ಹೇಳ್ಬೋದು. ಇದರಲ್ಲಿ ನಮ್ಮ ಭಾರತೀಯರ ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್ ಸಾಕಷ್ಟಿದೆ. ಈಗ ನೀವು ಉದಾಹರಣೆಗೆ ನೀವು ಎಲ್ಲೋ ವಿದೇಶದಲ್ಲಿ ದೊಡ್ಡ ಕಟ್ಟಡಗಳನ್ನು ನೋಡ್ತೀರಾ, ಅಲ್ಲಿ ದೊಡ್ಡ ಕಟ್ಟಡಗಳು ಕಟ್ಟಾದ್ಮೇಲೆ ಇಂಡಿಯಾದಲ್ಲಿ ದೊಡ್ಡ ಕಟ್ಟಡಗಳನ್ನು ಕಟ್ತಾರೆ. ಈಗ ಫಾಸ್ಟ್ ಟ್ಯಾಗ್ ಅಂತ ಬಂತು ಇಂಡಿಯಾಕ್ಕೆ, ಇದೆಲ್ಲ ವಿದೇಶದಲ್ಲಿ ಬಂದು ಸುಮಾರಷ್ಟು ವರ್ಷಗಳಾಗಿದೆ, ಅದಾದ್ಮೇಲೆ ಇಂಡಿಯಾಗೆ ಬಂದಿದೆ. ಆದರೆ ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಹಾಗಲ್ಲ. ಇಂಡಿಯಾದಲ್ಲಿರ್ತಕ್ಕಂಥ ಒಂದು ಟೆಕ್ನಿಕ್ಸ್ ಅದನ್ನ ನೋಡಿ ವಿದೇಶದಲ್ಲಿ ಸುಮಾರು ಜನ ಕಲಿತಾ ಇದ್ದಾರೆ. ಸೊ ನಾನು ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತಂದರೆ ನಮ್ಮ ದೇಶದಲ್ಲಿ ಮೆಡಿಕಲ್ ಫೀಲ್ಡ್ ತುಂಬಾ ಮುಂದುವರೆದಿದೆ. ಕಳೆದ 40 ವರ್ಷದಲ್ಲಿ ಏನೇನಿದೆ ಎಲ್ಲ ವಿದೇಶದಲ್ಲಿ ಆಗುವಂಥ ಟ್ರೀಟ್ಮೆಂಟು ನಮಗೆ ಶಿವಮೊಗ್ಗದಲ್ಲಿ ಸೌಲಭ್ಯ ಇದೆ ಅನ್ನೋದು ಜನರು ಅರ್ಥೈಸ್ಕೊಳ್ಬೇಕು. ಇನ್ನೊಂದು, ಈ ಶಿವಮೊಗ್ಗ ಮತ್ತು ಮಲೆನಾಡು ಭಾಗಗಳಲ್ಲಿ ಬೆನ್ನು ಹುರಿಗೆ ಸಂಬಂಧಪಟ್ಟ ಹಾಗೆ ಆಪರೇಷನ್ ನಡೆದಿದೆ ಅಂತ ನಾನು ಎಲ್ಲೂ ಕೇಳಿಲ್ಲ. ಎಲ್ಲ ಆಪರೇಷನ್ನು ಮಾಡಿದ್ದಾರೆ, ಈ ಬೆನ್ನು ಹುರಿಗೆ ಅದೊಂಥರ ಬಹಳ ಸೂಕ್ಷ್ಮ ಬೇಡ ಸವಾಸ ಅಂತ ಬಿಟ್ಟಿರೋರೆ ಅಥವಾ ಬೇರೆ ಕಡೆ ದೊಡ್ಡ ಆಸ್ಪತ್ರೆಗೆ ಹೋಗ್ಬಿಡಿ ಅನ್ನೋ ಒಂದು ಮನೋಭಾವನೆ ಡಾಕ್ಟರ್ಗಳಲ್ಲೂ ಇತ್ತು. ಇಂಥ ಸಂದರ್ಭದಲ್ಲಿ ನೀವು ವಿದೇಶದಲ್ಲಿ ಒಂದು ವ್ಯಾಸಂಗವನ್ನು ಮುಗಿಸಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲದನ್ನು ಓದ್ಕೊಂಡು ಅದಕ್ಕೆ ತಯಾರಿ ಮಾಡಿಕೊಂಡು ಅನುಭವ ಪಡ್ಕೊಂಡು ನಿಮ್ಮ ಊರಿಗೆ ಮತ್ತೆ ಮರಳಿದ್ದೀರಿ, ಇಲ್ಲಿಯ ಜನಗಳಿಗೆ